ವಿಮಾನ ನಿಲ್ದಾಣದ ನೂತನ ಕಟ್ಟಡ ಕಾಮಗಾರಿ ಪರಿಶೀಲನೆ. ರಾಜ್ಯ ವಿಧಾನಮಂಡಲದ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕ. ಬೆಂಗಳೂರಿನಲ್ಲಿ ನೂತನ ರಾಷ್ಟೀಯ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯ ಜಾಗೃತಿ ದಿವಸದ ಸಂದರ್ಭದಲ್ಲಿ ಆಹಾರದ ಮಹತ್ವ ಕುರಿತು ಹಾಸನದ ಸರಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಸುರೇಖ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಆಹಾರ ನಷ್ಟ ಮತ್ತು ವ್ಯರ್ಥ ಜಾಗೃತಿ ದಿವಸದ ಸಂದರ್ಭದಲ್ಲಿ ಆಹಾರದ ಮಹತ್ವವನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕೃಷಿಕರು ಏನು ಆಹಾರದ ಉತ್ಪಾದನೆಯನ್ನ ಮಾಡ್ತಾರೋ ಅದರಲ್ಲಿ 1/3 ಆಹಾರ ವ್ಯರ್ಥ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ನಾವು ಅಲ್ಲಲ್ಲಿ ಕೇಳ್ತಾ ಇರ್ತೇವೆ ಮತ್ತೆ ನೋಡ್ತಾ ಇರ್ತೇವೆ. ಆಹಾರದ ಬಗ್ಗೆ ಜಾಗೃತಿ ಇಲ್ಲದ ಕಾರಣದಿಂದಾಗಿ ಇವತ್ತು ಆಹಾರವನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ವ್ಯರ್ಥವನ್ನ ಮತ್ತೆ ನಷ್ಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ. ಆದರೆ ಪ್ರತಿಯೊಂದು ಆಹಾರದ ಅಗಳನ್ನು ಕೂಡ ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮ ಇರುತ್ತೆ. ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಹಣಕಾಸನ್ನ ಖರ್ಚನ್ನ ಮಾಡಲಾಗುತ್ತೆ. ಹೀಗೆ ಖರ್ಚು ಮಾಡಿದಂತಹ ಆಹಾರವನ್ನ ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಪ್ರತ್ಯಕ್ಷವಾಗಿ ನಷ್ಟ ಅನ್ನುವಂಥದ್ದು ನಮಗೆ ಕಂಡರೂ ಕೂಡ ಅದು ಪರಿಸರದಲ್ಲಿ ಹೋಗಿ ಮಾಲಿನ್ಯವನ್ನು ಉಂಟು ಮಾಡುವ ಮೂಲಕವೂ ಕೂಡ ಪರೋಕ್ಷವಾಗಿಯೂ ಕೂಡ ಸಾಕಷ್ಟು ನಷ್ಟವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು 29 ಸೆಪ್ಟೆಂಬರ್ ದಿನಾಂಕವನ್ನು ನಮ್ಮ ಆಹಾರ ಮತ್ತು ಕೃಷಿ ಸಂಘಟನೆ ಏನಿದೆಯೋ ಅವರು ಹಾಗೂ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಅನ್ನುವಂಥದ್ದೇನಿದೆಯೋ ಇವರು ಇಬ್ಬರು ಕೂಡ ಸೇರಿ 29 ದಿನಾಂಕವನ್ನ ಅಂತಾರಾಷ್ಟೀಯ ಆಹಾರ ನಷ್ಟ ಮತ್ತು ವ್ಯರ್ಥ ಜಾಗೃತಿ ದಿವಸ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯದೊಂದಿಗೆ ಈ ದಿನವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಇವತ್ತು ಆಹಾರವನ್ನ ಬೆಳೆಯುವಂಥವರಾಗ್ಲಿ ಅಥವಾ ಬಳಸುವಂಥವರಾಗ್ಲಿ ಇಬ್ಬರಲ್ಲಿಯೂ ಕೂಡ ಈ ಆಹಾರದ ಬಗ್ಗೆ ಜಾಗೃತಿ ಅನ್ನುವಂಥದ್ದು ಇರಬೇಕು. ವ್ಯರ್ಥ ಆಗ್ತಾ ಇರತಕ್ಕಂತಹ ಆಹಾರವನ್ನು ನಾವು ತಡೆಯಬೇಕು, ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಅನೇಕ ಮಾಧ್ಯಮಗಳಲ್ಲಿ ನಾವು ಗಮನಿಸಿದ್ವಿ, ಆಫ್ರಿಕಾ ಖಂಡದಲ್ಲಿ ಅನೇಕ ದೇಶಗಳಲ್ಲಿ ಇವತ್ತು ಭೀಕರವಾದಂತಹ ಬರ ಬಂದಿದೆ. ಅವರಿಗೆ ಆಹಾರ ಲಭ್ಯವಿಲ್ಲದ ಕಾರಣದಿಂದಾಗಿ ಅಲ್ಲಿರ್ತಕ್ಕಂತಹ ಪ್ರಾಣಿಗಳ ವಧೆಯನ್ನ ಮಾಡುವ ಮೂಲಕ ಆಹಾರವನ್ನ ಗಳಿಸಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ಜೀವವನ್ನ ಉಳಿಸಿಕೊಳ್ಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಹಾರಕ್ಕೆ ಎಂತಹ ಮಹತ್ವ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೂ ಕೂಡ ಆಹಾರದ ವ್ಯರ್ಥವನ್ನ ನಾವು ಆಗಾಗ್ಗೆ ಮಾಡ್ತಾ ಇರ್ತೀವಿ. ಎಷ್ಟು ಪ್ರಮಾಣದಲ್ಲಿ ಆಹಾರ ಅನ್ನುವಂಥದ್ದು ವ್ಯರ್ಥ ಆಗ್ತಾ ಇದೆ, ಯಾವೆಲ್ಲ ಕಾರಣದಿಂದ ವ್ಯರ್ಥ ಆಗ್ತಾ ಇದೆ, ವ್ಯರ್ಥ ಆಗ್ತಾ ಇರತಕ್ಕಂತಹ ಆಹಾರವನ್ನ ಹೇಗೆ ನಾವು ತಡೆಯಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸರಕಾರಿ ಗೃಹ ವಿಜ್ಞಾನ ಕಾಲೇಜಿನ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸುರೇಖ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. September 29 ಏನಿದೆಯೋ ಇದನ್ನ ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತೆ ವ್ಯರ್ಥ ಜಾಗೃತಿ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಈ ದಿನದ ಮಹತ್ವ ಏನು ಅಂತೀರಿ? ಸರ್, ನೀವೇ ಮೊದಲು ಹೇಳದಂಗೆ ಐದನೇ ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯದ ಜಾಗೃತಿ ದಿನವಾದ 29 ಅಂದ್ರೆ ಈ ದಿನದ ರವಿವಾರ ಅಥವಾ ಭಾನುವಾರವನ್ನ ನಾವು 5ನೇ ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯದ ಜಾಗೃತಿ ದಿನವಾಗಿ ಆಚರಿಸ್ತಾ ಇದ್ದೇವೆ. ಸೊ ಈ ದಿನದ ವಿಶೇಷ ಅಥವಾ ವಿಷಯ ಏನೆಂದರೆ ಕ್ಲೈಮೇಟ್ ಫೈನಾನ್ಸ್ ಫಾರ್ ಫುಡ್ ಲಾಸ್ ಅಂಡ್ ವೇಸ್ಟ್ ರಿಡಕ್ಷನ್, ಅಂದ್ರೆ ಆಹಾರ ನಷ್ಟ ಮತ್ತು ತ್ಯಾಜ್ಯ ಕಡಿತಕ್ಕೆ ಹವಾಮಾನ ಹಣಕಾಸು. ಸೊ ಇದು ಇಂಟರ್ನ್ಯಾಷನಲ್ ಡೇ ಆಫ್ ಅವೇರ್ನೆಸ್ ಆಫ್ ಫುಡ್ ಲಾಸ್ ಅಂಡ್ ವೇಸ್ಟ್. ಈ ದಿನದ ಆಚರಣೆಯನ್ನ ನಮ್ಮ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಮತ್ತು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಂ ಇದರ ಸಹಯೋಗದೊಂದಿಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಪ್ರತಿ ವರ್ಷ 29ನೇ ಸೆಪ್ಟೆಂಬರ್ ಅನ್ನು ಆಚರಿಸಲಾಗುತ್ತದೆ. ಇದರ ಮೇನ್ ಅಥವಾ ಮುಖ್ಯ ಪ್ರಮುಖ ಉದ್ದೇಶಗಳೆಂದರೆ ಆಹಾರ ನಷ್ಟ ಮತ್ತು ಆಹಾರ ತ್ಯಾಜ್ಯದ ಕುರಿತು ಜನರಲ್ಲಿ ಅರಿವು ಮೂಡಿಸುವುದು. ನಮಗೆ ಇದನ್ನು ಕೇಳಿದಾಗ ತುಂಬಾ ಸರಳ ಅನಿಸುತ್ತೆ, ಏನಂತಂದ್ರೆ ಏನಪ್ಪ ಇದರಲ್ಲಿ ಆಹಾರ ನಷ್ಟ ಮತ್ತೆ ಆಹಾರ ತ್ಯಾಜ್ಯದ ಬಗ್ಗೆ ಯಾಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅದು ನಾವು FAO ಮತ್ತು UNEP ಇವೆರಡು ಕೂಡಿ ಮಾಡ್ತಿದ್ದಾರಂತಂದ್ರೆ ಇದು ನಮಗೆ ಜಾಗತಿಕವಾಗಿರ್ಬೋದು, ಪರಿಸರದ ಮೇಲಿರ್ಬೋದು, ಆರ್ಥಿಕವಾಗಿರ್ಬೋದು, ಮತ್ತೆ ನೀವು ಹೇಳದಂಗೆ ಇದು ಹಸಿವು ಮತ್ತೆ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕತೆಯ ಮೇಲೆ ತುಂಬಾ ದುಷ್ಪರಿಣಾಮ ಬೀಳ್ತಾ ಇದೆ. ಸೊ ಈ ಒಂದು ಉದ್ದೇಶದಿಂದ ಈ ದಿನವನ್ನು ಜನರಲ್ಲಿ ಆಹಾರ ನಷ್ಟ ಮತ್ತು ಆಹಾರ ತ್ಯಾಜ್ಯದ ಕುರಿತು ಅರಿವು ಮೂಡಿಸೋದರ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಆಹಾರ ನಷ್ಟವಾಗದಂತೆ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವುದು ಎಂಬುದರ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸುವುದು. ಸೊ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅವರು ಏನ್ ಮಾಡ್ತಾರಂತಂದ್ರೆ ಒಂದು ಆಕ್ಷನ್ ಪ್ಲಾನ್ ಅಥವಾ ರೂಪರೇಷೆಗಳನ್ನು ಯಾವ ಹಂತದಲ್ಲಿ ನಾವು ಅದನ್ನ ತಡೆಗಟ್ಟಬಹುದು. ಯಾಕಂತಂದ್ರೆ ನಷ್ಟ ಆಗೋದು ಬರೀ ನಾವು ತಾಟ್ ಮೇಲೆ ಅಥವಾ ತಟ್ಟೆಯಲ್ಲಿ ತಂದ್ಮೇಲೆ ನಷ್ಟ ಆಗುತ್ತೆ ಅಂತಲ್ಲ, ಅದು ಇನಿಷಿಯಲ್ ಯಾವಾಗ ಅದು ಬೆಳೆ ನಾವು ಸ್ಟಾರ್ಟ್ ಮಾಡ್ತೀವಿ ಸೋಯಿಂಗ್ ಇಂದ ಇರ್ಬೋದು, ಕೊಯ್ಲು ಅಥವಾ ನಾವು ಹಾರ್ವೆಸ್ಟಿಂಗ್ ಅಂತ ಏನ್ ಹೇಳ್ತೇವೆ ಅಲ್ಲಿ ಇರ್ಬೋದು, ಸಪ್ಲೈ ಮಾಡುವಾಗ ಇರ್ಬೋದು, ಸಂಸ್ಕರಣೆ ಮಾಡುವಾಗ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಇರ್ಬೋದು, ಈ ಎಲ್ಲಾ ಹಂತದಲ್ಲೂ ಕೂಡ ನಮ್ಗೆ ಆಹಾರ ನಷ್ಟ ಆಗುತ್ತದೆ. ಸೊ ಈ ಒಂದು ಕಾರಣದಿಂದ ಹೆಂಗೆ ನಾವು ಅದು ಫಾರ್ಮ್ ದಿಂದ ಬಿನ್ಗೆ ಹೋಗದ ಹಾಗೆ ತೋಟದಿಂದ ತಟ್ಟೆವರೆಗೂ ಬರುವವರೆಗೆ ಯಾವೆಲ್ಲ ಹಂತಗಳನ್ನ ದಾಟಿ ಬರುತ್ತೆ, ಯಾವೆಲ್ಲ ಹಂತಗಳಲ್ಲಿ ನಾವು ಈ ಆಹಾರ ನಷ್ಟ ಆಗದಂತೆ ನೋಡ್ಕೊಳ್ಬೇಕನ್ನೋದಕ್ಕೆ ಈ ರೂಪರೇಷೆಗಳನ್ನು ಸಿದ್ಧಪಡಿಸುತ್ತೆ ನಮ್ಮ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ ಅಸೋಸಿಯೇಷನ್ ವಿತ್ FAO ಮತ್ತೆ UNEP. ಈ ಆಹಾರ ಯಾವ್ಯಾವ ಕಾರಣಕ್ಕೆ ನಷ್ಟ ಆಗ್ತದೆ ಅಂತೀರಿ? ಸರ್, ಇದು ನಷ್ಟ ಎಲ್ಲಾ ಒಂದು ವಿಧವಾಗಿ ನಷ್ಟ ಆಗ್ತಿದೆ. ಹೆಂಗಾಗುತ್ತೆ ಅಂತಂದ್ರೆ ನಾವು ನೋಡ್ತಾ ಇರ್ಬೋದು, ಅನಗತ್ಯವಾಗಿ ಖರೀದಿ ಮಾಡ್ತೀವಿ, ಆಮೇಲೆ ಆಹಾರವನ್ನು ಸರಿಯಾಗಿ ಸುರಕ್ಷಿತಗೊಳಿಸಂಗಿಲ್ಲ, ಅದಾದ್ಮೇಲೆ ಆಹಾರ ಮತ್ತು ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಅರಿವೇನೆ ಇರಂಗಿಲ್ಲ. ಮೊದಲೆಲ್ಲ ಏನಾಗ್ತಿತ್ತು ಸರ್, ನಾವು ಕಿರಾಣಿ ಎಲ್ಲ ಮುಗಿದ್ಮೇಲೆ ಅಂದ್ರೆ ಮನೆಯಲ್ಲಿ ದಿನಸಿ ಸಾಮಾನು ಮುಗಿದ್ಮೇಲೆ ಒಂದು ಲಿಸ್ಟ್ ಮಾಡೋರು ಅಲ್ವಾ, ಲಿಸ್ಟ್ ಮಾಡಿ ಅದಾದ್ಮೇಲೆ ಕಿರಾಣಿ ಶಾಪಿಗೆ ಹೋಗಿ ಆ ಲಿಸ್ಟ್ ಅನ್ನ ಬರೆಸಿ ತಗೊಂಡ್ ಬರೋರು. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಫಸ್ಟ್ ಮಹಿಳೆಯರ ಹತ್ರ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಅವ್ರ ಹತ್ರ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಅವ್ರ ಏನ್ ಮಾಡ್ತಾರಂದ್ರೆ ಪಟ್ಟಿ ಮಾಡಲ್ಲ, ಏ ನಾನು ಹೆಂಗಿದ್ರು ಇದಕ್ಕೋಗಿ ಹೆಜ್ಜೆ ಹೆಜ್ಜೆಗೂ ಸೂಪರ್ ಮಾರ್ಕೆಟ್ ಆಗಿದೆ, ಅಲ್ಲಿ ಎಲ್ಲೋ ಹೆಂಗಿದ್ರು ಡಿಸ್ಪ್ಲೇ ಇರುತ್ತಲ್ಲ ಅದನ್ನೇ ನೋಡಿ ತಗೊಳ್ತೀನಿ ಅಂತ ಹೇಳ್ತಾರೆ. ಅದೇನ್ ಮಾಡ್ತಾರೆ, ಅನಗತ್ಯವಾಗಿ ಅವ್ರು ಖರೀದಿ ಮಾಡ್ತಾರೆ. ಸೊ ಇರುತ್ತೆ ಇರ್ಲಿ ಬಿಡು ಇದ್ರಿರುತ್ತಲ್ಲ ಫ್ರಿಡ್ಜ್ ಅಲ್ಲಿ ಅಂತ ಹೇಳ್ಕೊಂಡು ಜಾಸ್ತಿ ಜಾಸ್ತಿನೇ ಖರೀದಿ ಮಾಡ್ತಾರೆ, ಮತ್ತೆ ನಮಗೆ ಮುಂದಿನ ತಿಂಗಳು ಬರಕ್ ಆಗುತ್ತೋ ಏನೋ ಇಲ್ವೋ ಅಂತ. ಅವಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಎಕ್ಸ್ಪೈರಿ ಡೇಟ್ ಮುಗಿದ್ಬಿಡುತ್ತೆ. ಸೊ ಈ ಎಲ್ಲ ಕಾರಣದಿಂದ ಆಹಾರ ಏನಾಗ್ತಿದೆ, ನಷ್ಟವಾಗ್ತಿದೆ. ಈ ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತೆ ವ್ಯರ್ಥ ಜಾಗೃತಿ ದಿವಸ ಏನಿದೆಯಾ, ಇದರ ಗುರಿಗಳು ಏನು ಮೇಡಮ್? ಇದರ ಗುರಿ ಏನಿದೆ ಅಂತಂದ್ರೆ 2030 ಇಸ್ವಿಗೆ ಜಗತ್ತಿನಾದ್ಯಂತ ಆಗ್ತಾ ಇರುವ ಆಹಾರ ನಷ್ಟ ಮತ್ತು ತ್ಯಾಜ್ಯವನ್ನು ಅರ್ಧದಷ್ಟು ಕಡಿಮೆ ಮಾಡುವುದು. ಸೊ ಈಗ ಆಗ್ತಾ ಇರುವ ನಷ್ಟಕ್ಕೆ ಟು ಹಾಲ್ವ್ ದ ಫುಡ್ ವೇಸ್ಟೇಜ್ ಬೈ 2023 ಟು ಆಫ್. ಏನಾಗ್ತಿದೆ ಅಂತಂದ್ರೆ ನಮ್ಮಲ್ಲಿ ಈ ಆಹಾರ ನಷ್ಟ ಮತ್ತು ತ್ಯಾಜ್ಯದಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಫುಡ್ ಸೆಕ್ಯೂರಿಟಿ ಅಂತ ನಾವೇನ್ ಕರಿತೇವಲ್ಲ, ಸುಸ್ಥಿರ ಅಭಿವೃದ್ಧಿ ಮತ್ತು ಆಹಾರ ಭದ್ರತೆ ಮೇಲೆ ತುಂಬಾ ದುಷ್ಪರಿಣಾಮ ಬೀಳುತ್ತಿದೆ. ಸೊ ಈ ಆಹಾರ ನಷ್ಟ ಇಟ್ ಈಸ್ ಕಾಸ್ಟಿಂಗ್ ಅರೌಂಡ್ ಲ್ಯಾಕ್ಸ್ ಅದು ಕ್ರೋಸ್ ಟುಗೆದರ್ ಆರ್ಥಿಕ ನಷ್ಟವನ್ನ ಅದು ನಮಗೆ ಮಾಡ್ತಾ ಇದೆ. ಅದೆಲ್ಲ ಆದ್ಮೇಲೆ ಸಂಪನ್ಮೂಲಗಳಾದ ನೀರು, ಭೂಮಿ, ಶಕ್ತಿ ಅಥವಾ ಲೇಬರ್ ಚಾರ್ಜ್, ಕಾರ್ಮಿಕ ಭತ್ತೆ ಮತ್ತೆ ಕ್ಯಾಪಿಟಲ್ ಮೇಲಿನ ಬಂಡವಾಳ ನಾವೇನು ಹಾಕ್ತಿದ್ದೇವಲ್ಲ ಬೆಳೆ ಬೆಳೆಯೋದ್ರಲ್ಲಿ, ಅದ್ರ ಮೇಲೂ ಕೂಡ ತುಂಬಾ ಪರಿಣಾಮ ಬೀಳ್ತಾ ಇದೆ. ಇದರೆಲ್ಲ ಹೊರತಾಗಿ ಈ ಆಹಾರ ತ್ಯಾಜ್ಯದಿಂದ ನಾವೇನೋಗಿ ಭೂಮಿಗೆ ಚೆಲ್ತೇವಲ್ಲ, ಲ್ಯಾಂಡ್ ಫಿಲ್ಸ್ ಕರಿತಿದ್ದೇವಲ್ಲ, ಅದರಿಂದ ಹೊರಹೊಮ್ಮುವ ಅನಿಲಗಳು ಅದು ಹಸಿರುಮನೆ ಹೊರಹೊಮ್ಮುವ ಅನಿಲಗಳಿಗಿಂತ ತುಂಬಾ ವಿನಾಶಕಾರಿಯಾಗಿದೆ. ಸೊ ಇದರಿಂದ ಏನಾಗ್ತಿದೆ, ಹವಾಮಾನದಲ್ಲಿ ವೈಪರೀತ್ಯಕ್ಕೆ ಕಾರಣಗಳಾಗಬಹುದು. ಇವಾಗ ನಾವು ನೋಡ್ತಿದ್ದೇವೆ ಮಳೆಗಾಲದಲ್ಲಿ ಮಳೆ ಇಲ್ಲ, ಚಳಿಗಾಲದಲ್ಲಿ ಚಳಿ ಇಲ್ಲ, ಬೇಸಿಗೆಯಲ್ಲಿ ಬಿಸಿಲಿಲ್ಲ. ಸೊ ಮಧ್ಯಾಹ್ನ ಎಲ್ಲ ಬಿಸಿಲಿದ್ರೆ ಸಡನ್ ಆಗಿ ರಾತ್ರಿ ಟೈಮಲ್ಲಿ ನಮ್ಗೆ ತಂಪು ಕಾಣಿಸುತ್ತೆ. ಸೊ ಮೊದ್ಲು ಹೆಂಗಿತ್ತು, ಜೂನ್ ಅಂತಂದ್ರೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿರೋದು, ಇವಾಗ ಆ ರೀತಿ ಎಲ್ಲ ಆಗ್ತಾ ಇಲ್ಲ. ಯಾಕಂತಂದ್ರೆ ಇದು ಆಹಾರ ತ್ಯಾಜ್ಯದಿಂದ ಹೊರಹೊಮ್ಮುವ ಅನಿಲಗಳು, ಇಟ್ ಈಸ್ ಎಫೆಕ್ಟಿಂಗ್, ಇಟ್ ಈಸ್ ಮೋರ್ ಡೇಂಜರ್ ದ್ಯಾನ್ ದ ಗ್ರೀನ್ ಹೌಸ್ ಗ್ಯಾಸಸ್. ಮೀಥೇನ್ ಇರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಇವೆಲ್ಲದಕ್ಕಿಂತ ಇವು ತುಂಬಾ ವಿನಾಶಕಾರಿ. ಈ ಆಹಾರ ನಷ್ಟ ಮತ್ತೆ ತ್ಯಾಜ್ಯಗಳು ಏನು ಸಂಭವಿಸ್ತಾ ಇದ್ದಾವೋ ಇವುಗಳನ್ನ ತಡೀತಕ್ಕಂತಹ ಕ್ರಮಗಳು ಅದ್ರ ಬಗ್ಗೆ ತಿಳಿಸ್ಕೊಡಿ. ಮುಂಜಾಗ್ರತೆ ಕ್ರಮಗಳಂತಂದ್ರೆ ನಾವು ಆಹಾರವನ್ನ ಫ್ರೀಸ್ ಮಾಡಬಹುದು. ಅಂದ್ರೆ ನಮ್ಗೆ ಸೀಸನ್ ಟೈಮ್ ಅಲ್ಲಿ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೆಲವೊಂದ್ಸತಿ ನಮ್ಗೆ ಸಿಗುತ್ತೆ. ಸೊ ಈ ಟೊಮ್ಯಾಟೊ ಇರ್ಬೋದು, ಈರುಳ್ಳಿ ಇರ್ಬೋದು, ಅವನ್ನೆಲ್ಲ ನಾವು ಡಿಹೈಡ್ರೇಟ್ ಮಾಡಿ ಒಣಗಿಸಿ ಇಟ್ಕೊಳ್ಬಹುದು, ಅಥವಾ ಫ್ರೀಸಿಂಗ್ ಮಾಡಿ ಇಟ್ಕೊಳ್ಬಹುದು. ಪಿಕ್ಲಿಂಗ್, ಉಪ್ಪಿನಕಾಯಿ ರೀತಿಯಲ್ಲಿ, ಮಾವಿನಕಾಯಿ ಇರ್ಬೋದು, ಲಿಂಬೆಹಣ್ಣು ಇರ್ಬೋದು, ಮೆಣಸಿನ್ಕಾಯ್ದ ಇರ್ಬೋದು, ಗಾರ್ಲಿಕ್ ಇರ್ಬೋದು, ಈ ರೀತಿ ಪಿಕ್ಲಿಂಗ್ ಮಾಡಿ ಇಟ್ಕೊಳ್ಬಹುದು. ಅಥವಾ ಕ್ಯಾನಿಂಗ್, ಕ್ಯಾನಿಂಗ್ ಅಂತಂದ್ರೆ ನಮ್ಗೆ ಸೀಲ್ಡ್ ಕಂಟೈನರ್ ಅಲ್ಲಿ ಬಾಟಲ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ ಆಕ್ಟಿವಿಟಿನ ಕಡಿಮೆ ಮಾಡೋದು, ಅಥವಾ ಮೈಕ್ರೋ ಆರ್ಗಾನಿಸಮ್ಸ್ ಬೆಳಿಲಾರ್ದಂಗೆ ತಡೆಗಟ್ಟಿ ಕ್ಯಾನ್ ಮಾಡಿ ಇಟ್ಕೊಳ್ಳೋದಿರ್ಬೋದು, ಅಥವಾ ಜ್ಯಾಮ್ ಜೆಲ್ಲಿ ಮಾಡಿ ಇಟ್ಕೊಂಡಿರ್ಬೋದು. ಯಾವಾಗ ನಮ್ಗೆ ಸೀಸನ್ ನಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತಾವಲ್ಲ ಅವಾಗ ನಾವು ಈ ರೀತಿ ಎಲ್ಲ ಮಾಡಿಟ್ಕೊಳ್ಬಹುದು. ಮನೆ ಲೆವೆಲ್ ಅಲ್ಲಿ ನಾವು ಟೊಮ್ಯಾಟೊ ಸಾಸ್ ಇರ್ಬೋದು, ಕೆಚಪ್ ಇರ್ಬೋದು, ಚಿಪ್ಸ್ ಇರ್ಬೋದು, ಆನಿಯನ್ ಅನ್ನೆಲ್ಲ ಡ್ರೈ ಮಾಡಿ ನಾವು ಇಟ್ಕೊಳ್ಬಹುದು. ಇನ್ನು ಎರಡನೇದಂತಂದ್ರೆ ಬೇಗನೆ ಕೊಳೆತಾವಂತ ನಮ್ಗೆ ಗೊತ್ತಾಗಿರೋದು ಮೋಸ್ಟ್ ಈಸಿಲಿ ಪೆರಿಶಿಬಲ್ ಫುಡ್ ನ ನಾವ್ ಏನ್ ಮಾಡಬಹುದು ಅಂತಂದ್ರೆ, 2 ಗಂಟೆಗಿಂತ ಜಾಸ್ತಿ ಅದನ್ನ ರೂಮ್ ಟೆಂಪರೇಚರ್ ಇಡೋದ ಬದ್ಲಿ ಅದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳೋದು ಇನ್ನು ಉತ್ತಮ. ಮತ್ತೆ ಇನ್ನು ಸ್ವಲ್ಪ ಉಳಿದ ಆಹಾರ ಉಳಿದಿದೆ ಇವತ್ತು ಅಂದ ತಕ್ಷಣ ನಾವು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ಅದರ ದಿನಾಂಕವನ್ನು ನಮೂದಿಸಿ ಎಕ್ಸ್ಪೈರಿ ಡೇಟ್ ಅನ್ನ ಹಾಕಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಮತ್ತೆ ನಮ್ಗೆ ಬೇಕಾದಾಗ ಅವಶ್ಯಕತೆ ಇದ್ದಾಗ ಅದನ್ನ ನಾವ್ ಏನ್ ಮಾಡಬಹುದು ಅಂದ್ರೆ ಬಳಸಬಹುದು. ತಾವು ಹೇಳಿದ ಹಾಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಅದು ತ್ಯಾಜ್ಯವಾಗಿ ಪರಿಣಮಿಸಿ ಸಾಕಷ್ಟು ತೊಂದರೆಯನ್ನು ಕೂಡ ನೀಡ್ತಾ ಇದೆ. ಏನೆಲ್ಲ ತೊಂದರೆ ಈ ಆಹಾರ ನಷ್ಟದಿಂದ ಸಂಭವಿಸ್ತಿದೆ ಅಂತೀರಿ? ಸರ್, ನಾವು ಈ ಸಂಚಿಕೆ ಪ್ರಾರಂಭವಾದಾಗಿಂದ ಆಹಾರ ನಷ್ಟ, ಆಹಾರ ತ್ಯಾಜ್ಯ, ಆಹಾರ ಹೆಚ್ಚುವರಿ ಅನ್ನೋ ಪದಗಳನ್ನ ಉಪಯೋಗಿಸ್ತಾ ಇದ್ದೇವೆ. ನಾನು ಜನರಿಗೆ ಮೊದಲು ಆಹಾರ ನಷ್ಟ ಅಂದ್ರೇನು, ಆಹಾರ ತ್ಯಾಜ್ಯ ಅಂದ್ರೇನು, ಆಹಾರ ಹೆಚ್ಚುವರಿ ಅಂದ್ರೇನು, ಇದರ ಒಂದು ವ್ಯಾಖ್ಯಾನ ಹೇಳ್ಬಿಡ್ತೇನೆ. ಇವೆ ಮೂರರಲ್ಲೂ ತುಂಬಾ ವ್ಯತ್ಯಾಸ ಇದೆ. ಆಹಾರ ನಷ್ಟ ಅಂತಂದ್ರೆ ನೀವು ಸೋಯಿಂಗ್, ಏನ್ ಬೆಳೆ ಬೆಳಿತಿರಲ್ಲ, ಬಿತ್ತಿರಲ್ಲ, ಅಲ್ಲಿಯಿಂದ ಮಾರುಕಟ್ಟೆ ಅಥವಾ ನಮ್ಮ ತಾಟಿಗೆ ಬರುವ ದಾರಿಯಲ್ಲಿ ಆಗುವ ಆಹಾರ ನಷ್ಟಕ್ಕೆ ನಾವು ಆಹಾರ ನಷ್ಟ ಅಂತೇವೆ. ಕುಯಿಲು ಮಾಡುವಾಗ ಇರ್ಬೋದು, ಸಂಗ್ರಹಣೆ ಮಾಡುವಾಗ ಇರ್ಬೋದು, ಪ್ಯಾಕಿಂಗ್ ಮಾಡುವಾಗ ಇರ್ಬೋದು, ಪ್ರೊಸೆಸಿಂಗ್ ಮಾಡುವಾಗ ಇರ್ಬೋದು, ಸಾರಿಗೆಯಲ್ಲಿ ಹಾಕುವಾಗ ಇರ್ಬೋದು, ಅಥವಾ ನಾವು ಮಾರುಕಟ್ಟೆ ಎಪಿಎಂಸಿ ಅಲ್ಲಿ ಏನಾಗ್ತೇವಲ್ಲ, ಕೋಲ್ಡ್ ಸ್ಟೋರೇಜ್ ವೇರ್ ಹೌಸ್ ಅಲ್ಲಿ ಏನಾಗ್ತೇವಲ್ಲ, ಆ ನಷ್ಟಕ್ಕೆ ನಾವು ಆಹಾರ ನಷ್ಟ ಅಂತ ಕರಿತೀವಿ. ಇನ್ನು ಆಹಾರ ತ್ಯಾಜ್ಯ ಅಂತಂದ್ರೆ ವಿವಿಧ ಕಾರಣಗಳಿಂದ ಕೆಲವೊಂದ್ಸತಿ ಏನ್ ಮಾಡ್ತೀವಿ, ಅಡಿಗೆ ನೈಟ್ಗೂ ಆಗುತ್ತೆ ಬಿಡು, ರಾತ್ರಿನೂ ಬರುತ್ತೆ ಅಂತ ನಾವ್ ಏನ್ ಮಾಡ್ಬಿಡ್ತೀವಿ, ಜಾಸ್ತಿ ಅದನ್ನ ಉತ್ಪಾದನೆ ಮಾಡ್ತೇವೆ. ಆ ಉತ್ಪಾದನೆ ಏನಾಗುತ್ತೆ, ಕೆಲವೊಂದ್ಸತಿ ಏನಾಗುತ್ತೆ, ಜಾಸ್ತಿ ತಿನ್ನಕಾಗಲ್ಲ ಏನೋ ಕಾರಣಾಂತರದಿಂದ, ಅದನ್ನ ನಾವು ಉದ್ದೇಶಪೂರ್ವಕವಾಗಿ ಚೆಲ್ತೇವೆ, ಅದನ್ನ ಹೋಗಿ ತೊಟ್ಟಿಗೆ ಎಸಿತೇವಲ್ಲ, ಅದನ್ನ ನಾವು ಆಹಾರ ತ್ಯಾಜ್ಯ ಅಂತ ಕರೀತಾರೆ. ಇಟ್ಸ್ ಅ ವೇಸ್ಟ್. ನಷ್ಟ ಅಂತಂದ್ರೆ ಇಟ್ಸ್ ಅ ಲಾಸ್. ಆಹಾರ ನಷ್ಟ ಅಂತಂದ್ರೆ ಫುಡ್ ಲಾಸ್, ಆಹಾರ ತ್ಯಾಜ್ಯ ಅಂತಂದ್ರೆ ಫುಡ್ ವೇಸ್ಟ್. ಆ ಫುಡ್ ವೇಸ್ಟ್ ಅನ್ನ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಹೋಗಿ ತೊಟ್ಟಿಗೆ ಹಾಕ್ತೇವೆ. ಸೊ ನೆಕ್ಸ್ಟ್ ಆಹಾರದ ಹೆಚ್ಚುವರಿ ಅಂತಂತಂದ್ರೆ ಅಧಿಕ ಪ್ರಮಾಣ. ಈಗ ನಮ್ಗೆ ಡಿಮ್ಯಾಂಡ್ ಇರಂಗಿಲ್ಲ, ಬೇಡಿಕೆ ಇರಲ್ಲ, ಬಟ್ ಸಪ್ಲೈ ಜಾಸ್ತಿ ಇರುತ್ತೆ. ನೀವು ಪೇಪರ್ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು, ಮಾರುಕಟ್ಟೆ ಬೆಲೆ ಇಲ್ಲದ ಕಾರಣ ಟೊಮ್ಯಾಟೊಗಳನ್ನೆಲ್ಲ ರಸ್ತೆಗೆ ಎಸ್ತಿರ್ತಾರೆ. ಈರುಳ್ಳಿನ ಅವ್ರಿಗೆ ಸರಿಯಾದ ಬೆಲೆ ಸಿಗದೆ ಇರುವ ಕಾರಣ ಈರುಳ್ಳಿ ಬೆಳೆದ ರೈತರ ಕಣ್ಣೀರಿಂದಾಗಿ ಎಲ್ಲ ರೋಡ್ಗೆ ಬಂದಿದೆ. ಈ ರೀತಿ ಏನಾಗುತ್ತೆ, ನಮ್ಗೆ ಬೇಡಿಕೆ ಇಲ್ಲದ ಟೈಮಲ್ಲಿ ಸಪ್ಲೈ ಜಾಸ್ತಿ ಆಗಿರುತ್ತೆ. ಉತ್ಪಾದನೆ ಜಾಸ್ತಿ ಆಗಿ ಅದನ್ನು ನಾವು ಏನಂತ ಕರಿತೇವೆ, ಆಹಾರ ಹೆಚ್ಚುವರಿ ಅಂತ ಕರಿತೇವೆ. ಈ ರೀತಿ ಆದಾಗ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ದೇರ್ ಇಸ್ ಅ ಲಾಸ್, ಲಾಸ್ ಆಗುತ್ತೆ. ಸೊ ಆರ್ಥಿಕವಾಗಿಯೂ ನಷ್ಟವಾಗುತ್ತೆ, ಅದು ಪರಿಸರದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ, ಮತ್ತೆ ಪರ್ಸನಲಿ ನಮ್ಮ ವೈಯಕ್ತಿಕವಾಗಿಯೂ ಕೂಡ ನಮ್ಗೆ ಹಣದ ನಷ್ಟ, ಆರ್ಥಿಕವಾದಂತಹ ನಷ್ಟ ಕೂಡ ಸಂಭವಿಸುತ್ತೆ. ಇನ್ನು ನೀವು ಕೇಳಿದ್ರೆ ಆಹಾರ ತ್ಯಾಜ್ಯದ ಪರಿಣಾಮಗಳು ಏನು ಅಂತ. ಸೊ ಆಹಾರ ವೇಸ್ಟ್ ಅಥವಾ ಫುಡ್ ವೇಸ್ಟ್ ಆದಾಗ ಒಂದು ಅದು ಹಸಿವು ಮತ್ತೆ ಅಪೌಷ್ಟಿಕತೆಯ ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ. ಎರಡನೇದು ಆರ್ಥಿಕ ನಷ್ಟ, ಎಕಾನಾಮಿಕ್ ಲಾಸ್ ಟು ದ ಕಂಟ್ರಿ ಟು ದ ನೇಷನ್. ಸೊ ರಾಷ್ಟ್ರಕ್ಕೆ ಅದರಿಂದ ಆರ್ಥಿಕ ನಷ್ಟ ಆಗುತ್ತೆ, ಮತ್ತೆ ಜಾಗತಿಕ ಅಥವಾ ಪರಿಸರದ ಮೇಲೆ ನಷ್ಟ ಆಗುತ್ತೆ. ಸೊ ಇದರದ್ದು ನಾವು ಸ್ಟಾಟಿಸ್ಟಿಕ್ಸ್ ಅಥವಾ ಒಂದು ಅಂಕಿಅಂಶ ನೋಡಿದಾಗ ಏನಾಗುತ್ತೆ ಸರ್ ಅಂತಂದ್ರೆ, ಆಹಾರ ನಷ್ಟ ಮತ್ತು ವ್ಯರ್ಥದಿಂದ ಮೇನ್ ಆಗಿ ಅದು ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ ಮತ್ತು ಹಸಿವಿನ ಮೇಲೆ ಆಗುತ್ತದೆ. ಒಂದು ಸಂಸ್ಥೆಯ ವರದಿಯ ಪ್ರಕಾರ ಏನಾಗಿದೆ ಅಂದ್ರೆ, ಪ್ರತಿ 9 ಜನರಲ್ಲಿ ಒಬ್ಬರು ಹಸಿವಿನಿಂದ ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಪ್ರತಿ 9 ಜನರಲ್ಲಿ ಒಬ್ಬರು ಹಸಿವಿನಿಂದ ಬಳಲ್ತಾ ಇದ್ದಾರೆ. ಸುಮಾರು 194.5 million ಜನರು ಅಥವಾ ಜನಸಂಖ್ಯೆಯ 14.3% ಶೇಕಡ ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರಕುತ್ತಿಲ್ಲ. ಸೊ ಇದು ಜಾಗತಿಕ ಹಸಿವು ಸೂಚ್ಯಾಂಕದಿಂದ ದೊರೆತ ಮಾಹಿತಿ. ಸೊ ಪೋಷಕಾಂಶಗಳಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವೇನ್ ಕರಿತೀವಿ, ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು. ಇದು ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ 14.3% ಶೇಕಡ ಜನರಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶ ಸಿಗುತ್ತಿಲ್ಲ. ಸೊ ಪೋಷಕಾಂಶ ಸರಿಯಾದ ಪ್ರಮಾಣದಲ್ಲಿ ಸಿಗುತ್ತಾ ಇಲ್ಲ ಅಂದ್ರೆ ಅದಕ್ಕೆ ಅದರಿಂದ ಏನಾಗುತ್ತೆ, ಮಾಲ್ ನ್ಯೂಟ್ರಿಷನ್ ಆಗುತ್ತೆ ಅಥವಾ ಜನರು ಹಸಿವಿನಿಂದ ಸಾಯ್ತಿದ್ದಾರೆ. ಇನ್ನೊಂದು ಸೂಚ್ಯಾಂಕದ ಪ್ರಕಾರ 15% ಜನರು ಮಾಲ್ ನ್ಯೂಟ್ರಿಷನ್ ಇಂದ ಸಫರ್ ಆಗ್ತಿದ್ದಾರೆ. 15% ಪಾಪ್ಯುಲೇಷನ್ ಅವರು ಮಾಲ್ ನ್ಯೂಟ್ರಿಷನ್ ಇಂದ ಸಫರ್ ಆಗ್ತಾ ಇದ್ದಾರೆ. ಪ್ರತಿ ವರ್ಷ 15 ಲಕ್ಷ ಜನ ಹಸಿವಿನಿಂದ ಸಾಯುತ್ತಿದ್ದಾರೆ. ಇದರಲ್ಲಿ ಮಕ್ಕಳ ಸಂಖ್ಯೆ 16,000 ಅಂದ್ರೆ ಪ್ರತಿ 5 ಸೆಕೆಂಡ್ಗೆ ಒಂದು ಮಗು ಹಸಿವಿನಿಂದ ಸಾವನ್ನಪ್ಪುತ್ತಿದೆ. ಸೊ ಇದು ನಮ್ಮ ಸಂಖ್ಯೆಗಳ ಮೂಲಕ ಕಂಡು ಬಂದಿರೋದು, ಯಾವ ರೀತಿ ಆಹಾರ ತ್ಯಾಜ್ಯ ಅಥವಾ ಆಹಾರ ನಷ್ಟದಿಂದ ನಮ್ಗೆ ಹಂಗ್ರಿ ಅಥವಾ ಮಾಲ್ ನ್ಯೂಟ್ರಿಷನ್ ಅಂತ ಏನ್ ಕರಿತೀವಿ, ಯಾವ ರೀತಿ ಅದು ಜನರ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ ಅಂತಂದು. ಇನ್ನೊಂದು ನಾನು ಆರ್ಥಿಕ ನಷ್ಟ ಅಂತ ಹೇಳಿದೆ. ಸೊ ಆರ್ಥಿಕ ನಷ್ಟದಲ್ಲಿ ಏನಾಗುತ್ತೆ ಅಂದ್ರೆ, ಭಾರತದಲ್ಲಿ 40% ನಷ್ಟು ಆಹಾರವು ವರ್ಷಕ್ಕೆ ಸುಮಾರು 92,000 ಕೋಟಿಗೆ ಸಮನಾಗಿರುತ್ತದೆ. ಸೊ ನಾವು 40% ಫುಡ್ ಏನ್ ವೇಸ್ಟ್ ಮಾಡ್ತಿದ್ದೇವಲ್ಲ, ಇಟ್ ಈಸ್ ಅಕೌಂಟಿಂಗ್ ಫಾರ್ 92,000 crore rupees. ಸೊ ನಮ್ಮ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಅದೇನಾಗ್ತಿದೆ ಅಂತಂದ್ರೆ, 50,000 INR ಇನ್ ರುಪೀಸ್ ಕೋಟಿ ಆಹಾರ ವ್ಯರ್ಥವಾಗುತ್ತದೆ ಅಂದ್ರೆ ಕೃಷಿ ಸಚಿವಾಲಯ ವರದಿ ಮಾಡಿದೆ. ಇದಲ್ಲದೆ ಏನಾಗ್ತಿದೆ ಅಂತಂದ್ರೆ, ಪ್ರತಿ ವ್ಯಕ್ತಿ ವರ್ಷಕ್ಕೆ 55 kg ಆಹಾರ ವ್ಯರ್ಥ ಮಾಡುತ್ತಿದ್ದಾನೆ ಅಂತಂದು ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ವರದಿ ಮಾಡಿದೆ. ಮತ್ತೆ ಬೆಂಗಳೂರು 1 ರಲ್ಲೇನೆ 34,000 ಕಲ್ಯಾಣ ಮಂಟಪದಲ್ಲಿ ಸರ್ವೆ ಮಾಡಿದಾಗ 943 ton ಅಷ್ಟು ಊಟ ವೇಸ್ಟ್ ಆಗಿದೆ. 943 ton ವೇಸ್ಟ್ ಅದು ಎಷ್ಟು ರುಪಿಗೆ ಬೆಲೆ ಬಾಳ್ತಿದೆ ಅಂತಂದ್ರೆ 339 crore rupees. ಅದು 2 crore ಹೆಚ್ಚು ಜನರ ಹಸಿವನ್ನು ತಣಿಸಬಹುದು. ಸೊ ಇದೇನ್ ಕಲ್ಯಾಣ ಮಂಟಪದಿಂದ ವೇಸ್ಟ್ ಆಗ್ತಿದೆ ಅಲ್ಲ, ಅದು 2 crore ಜನರನ್ನ ಹಸಿವನ್ನ ತಣಿಸಲು ಸಾಕಾಗುವಷ್ಟು ಪ್ರಮಾಣದಲ್ಲಿದೆ. ಇನ್ನು ಮೂರನೆಯ ಪರಿಣಾಮ ಅಂತಂದ್ರೆ, ಅದು ಎಲ್ಲರೂ ನಾವು ಗಮನ ಹರಿಸಬೇಕಾದ ಒಂದು ದುಷ್ಪರಿಣಾಮ, ಅದು ಜಾಗತಿಕ ಅಥವಾ ಪರಿಸರದ ಮೇಲೆ ಆಗುವ ಪರಿಣಾಮ. ಯಾಕಂತಂದ್ರೆ ಆರ್ಥಿಕ ನಷ್ಟ, ಹಸಿವು ಅಥವಾ ಅಪೌಷ್ಟಿಕೆ ನಾವು ನಮ್ಮ ಹೌಸ್ಹೋಲ್ಡ್ ಲೆವೆಲಲ್ಲಿ ಅಥವಾ ನಮ್ಮ ಇದರಲ್ಲಿ ತಡೆಗಟ್ಟಬಹುದು, ಬಟ್ ಇದು ಜಾಗತಿಕವಾಗಿ ಆಗೋದ್ರಿಂದ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಏನಂತಂದ್ರೆ, ಇದು ವಿನಾಶಕಾರಿ ಅನಿಲ, ನಾನು ಮೊದಲಂಗೆ ಹೇಳ್ದಂಗೆ ಇಂಗಾಲ ಪರಿಸರದಲ್ಲಿ ಸೇರಿಕೊಂಡು ಪರಿಸರವನ್ನು ಕಲುಷಿತಗೊಳಿಸುತ್ತದೆ. ಮತ್ತೆ ಈ ಆಹಾರದ ನಷ್ಟ ಮತ್ತು ತ್ಯಾಜ್ಯವು ಹವಾಮಾನ ಬದಲಾವಣೆಯ ಮೇಲೆ ಮತ್ತೆ ಕೃಷಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಸೊ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ನೀವೆಲ್ಲ ರೈತರಿಂದ ಕೇಳ್ತಿರಬಹುದು, ಮಳೆನೇ ಇಲ್ಲ, ಮಳೆ ಬರುತ್ತೆ ಜೂನಲ್ಲಿ ಅನ್ಕೊಂಡು ನಾವು ಬಿತ್ತನೆ ಮಾಡಿದ್ದೇವೆ, ಮಳೆನೇ ಬರ್ತಿಲ್ಲ. ಸೊ ಇದು ಇಂಡೈರೆಕ್ಟ್ ಆಗಿ ಇದಕ್ಕೆ ಕಾರಣ ನಾವು ಹೊರಹೊಮ್ಮಿಸ್ತಿರುವ ಕೆಲವೊಂದು ವಿಷಕಾರಿ ಅನಿಲಗಳು. ಸೊ ಇದು ಏನಾಗ್ತಿದೆ ಅಂತಂದ್ರೆ, 6.7% ನಾವೇನು ತ್ಯಾಜ್ಯದಿಂದ ಇವು ಹೊರಹೊಮ್ಮತಿದಾವ್. ಸೊ ನಾವೇನು ಆಹಾರವನ್ನ ಹೋಗಿ ತೊಟ್ಟಿಗೆ ಎಸಿತೇವಲ್ಲ, ಆ ಒಂದು ತ್ಯಾಜ್ಯ ಹೊರಹೊಮ್ಮತಿರುವ ಅನಿಲದಿಂದ ಅಂದ್ರೆ ಇದು 6.7 ರಷ್ಟಿದೆ. ಸೊ ಇದು ಏನಾಗ್ತಿದೆ ಅಂತಂದ್ರೆ, ಭೂಕುಸಿತಗಳಲ್ಲಿರ್ಬೋದು, ಅಂದ್ರೆ ಹೋಗಿ ಲ್ಯಾಂಡ್ ಫಿಲ್ಸ್ ಆಗ್ತೇವಲ್ಲ, ಭೂಕುಸಿತಗಳಲ್ಲಿ ಕೊನೆಗೊಳ್ಳುವ ಆಹಾರ ತ್ಯಾಜ್ಯವು ಹೆಚ್ಚಿನ ಪ್ರಮಾಣದಲ್ಲಿ ಮೀಥೇನ್ ಉತ್ಪಾದಿಸುತ್ತದೆ. ಈ ಮೀಥೇನ್ ಎಷ್ಟು ಶಕ್ತಿಶಾಲಿ ಅಂತಂದ್ರೆ ಇದು CO2ಕ್ಕಿಂತ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕ್ಕಿಂತನೂ ಹೆಚ್ಚುವರಿ ಪ್ರಮಾಣದಲ್ಲಿ ಇದು ವಿನಾಶಕಾರಿ. ಸೊ ಇದರಿಂದ ಏನಾಗ್ತಿದೆ ಅಂತಂದ್ರೆ, ಇವು ಏನ್ ಮೂರು ಅನಿಲಗಳಿದಾವಲ್ಲ, ಮೀಥೇನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ ಇರ್ಬೋದು, ಇದೇನ್ ಮಾಡುತ್ತೆ ಅಂದ್ರೆ ಅತಿ ಕೆಂಪು ವಿಕಿರಣಗಳನ್ನು ರೇಸನ್ನ ಹೀರಿಕೊಳ್ಳುತ್ತದೆ. ಮತ್ತೆ ಇದೇನ್ ಮಾಡುತ್ತೆ ಅಂದ್ರೆ ಭೂಮಿಯ ವಾತಾವರಣವನ್ನು ಬಿಸಿ ಮಾಡಿ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಗೆ ಕಾರಣವಾಗುತ್ತದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕೇಳ್ತಾ ಇರ್ಬೋದು. ಈಗ ಎಷ್ಟೊಂದ್ ಜನ ಅದ್ರ ಬಗ್ಗೆ ಮಾತಾಡಿರ್ತಾರೂ ಕೂಡ, ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕೆ ಈ ಗ್ರೀನ್ ಹೌಸ್ ಗ್ಯಾಸ್ ತುಂಬಾ ಎಫೆಕ್ಟ್ ಮಾಡ್ತಾ ಇದಾವ. ಸೊ ಇವು ಮೂರರಿಂದ ಹಸಿವು, ಅಪೌಷ್ಟಿಕತೆ, ಆರ್ಥಿಕ ನಷ್ಟ ಮತ್ತೆ ಜಾಗತಿಕ ಪರಿಸರದ ಮೇಲೆ ಈ ಆಹಾರ ನಷ್ಟ ಇರ್ಬೋದು, ತ್ಯಾಜ್ಯ ಇರ್ಬೋದು, ಇವು ತುಂಬಾ ದುಷ್ಪರಿಣಾಮಕಾರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಹೊಂದಿ ಬೇರೆ ಬೇರೆ ನಷ್ಟಗಳಿಗೆ ಕಾರಣ ಆಗ್ತಾ ಇರತಕ್ಕಂತ ಈ ಆಹಾರ ನಷ್ಟವನ್ನ ಹೇಗೆ ನಾವು ತಡೆಯುವಂತದ್ದು? ಸರ್, ಆಹಾರ ವ್ಯರ್ಥವನ್ನು ನಾನು ಮೊದಲೇ ಹೇಳದಾಗಿಂದ ಅದು ನೀವು ಸೋಯಿಂಗ್ ಮಾಡೋದ್ರಿಂದ ಹಿಡಿದು ಎಂಡ್ ವರೆಗೂ ಟೇಬಲ್ ಬರೋವರೆಗೂ ವಿವಿಧ ಹಂತಗಳಲ್ಲಿ ಆಹಾರ ನಷ್ಟವನ್ನ ಕಾಣಿಸ್ಬೋದು. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವುದು, ಟು ಸ್ಟ್ರೆಂಥನ್ ದ ಸಪ್ಲೈ ಚೈನ್, ಮತ್ತೆ ಹೆಚ್ಚುವರಿ ಆಹಾರದ ಪರಿಣಾಮಕಾರಿ ನಿರ್ವಹಣೆ, ಮತ್ತೆ ಸರ್ಕಾರಿ ನೀತಿಗಳು, ಮತ್ತೆ ತ್ಯಾಜ್ಯವನ್ನು ನಿಭಾಯಿಸುವ ಕೆಲವು ಸ್ಟಾರ್ಟ್ಅಪ್ಸ್ ಕಂಪನಿಗಳು. ಸೊ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವುದು ಹೇಗೆ ಅಂತಂದ್ರೆ, ಕೆಲವೊಂದು ಇದರಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ನಾವು ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆನೇ ಇಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ರೈತರಿಂದ ತಗೊಂಡು ಅವರಲ್ಲಿ ವೇರ್ ಹೌಸ್ ಅಲ್ಲಿ ಡಂಪ್ ಮಾಡ್ತಾರೆ. ಬಟ್ ಕೆಲವೊಂದು ಪೆರಿಶಿಬಲ್ ಗೂಡ್ಸ್, ಬೇಗ ಹಾಳಾಗುವ ಕೆಲವೊಂದು ಆಹಾರ ಪದಾರ್ಥಗಳಿಗೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಬೇಕೇ ಬೇಕಾಗತ್ತೆ. ಸೊ ಅದು ನಿರ್ದಿಷ್ಟ ಜಾಗದಿಂದ ಹೋಗ್ಲಿಕ್ಕೂ ಕೂಡ ಟ್ರಾನ್ಸ್ಪೋರ್ಟೇಶನ್ ಅಲ್ಲೂ ಕೂಡ ಕೋಲ್ಡ್ ಸ್ಟೋರೇಜ್ ಸೌಲಭ್ಯ ಬೇಕಾಗತ್ತೆ. ಸೊ ಇದ್ರ ಕಡೆ ಸರ್ಕಾರ ಗಮನ ಹರಿಸಿ ಎಲ್ಲಾ ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ ಅಲ್ಲಿ ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಉತ್ತಮ ದಾಸ್ತಾನು, ಟ್ರಾನ್ಸ್ಪೋರ್ಟೇಶನ್ ನಿರ್ವಹಣೆ ಅಂತ ಸಮರ್ಥ ಪೂರೈಕೆ ಸರಪಳಿ ಅಭ್ಯಾಸಗಳನ್ನು ಪಾಲಿಸುವ ಮೂಲಕ ನಾವು ಇದನ್ನ ತಡೆಗಟ್ಟಬಹುದು. ಇನ್ನು ಎರಡನೇದು ಹೆಚ್ಚುವರಿ ಆಹಾರದ ಪರಿಣಾಮಕಾರಿ ನಿರ್ವಹಣೆ. ಸೊ ಈಗ ನಾವು ಮದುವೆ ಮಾಡ್ತೀವಿ, ನಾಮಕರಣ ಮಾಡ್ತೀವಿ, ಅಥವಾ ಒಂದು ಸೀಮಂತ ಕಾರ್ಯಕ್ರಮ ಮಾಡ್ತೀವಿ. ಸೊ ನಾವು ಇನ್ವಿಟೇಷನ್ ಕೊಟ್ಟು ಬಂದಾಗ ನಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಜನ ಬಂದಿರ್ತಾರೆ, ಎಷ್ಟು ಜನ ಬಂದಿರಲ್ಲ ಅಂತ. ಸೊ ಆ ಬೇಸ್ ಮೇಲೆ ಈಗ 100 ಜನ ಬರ್ತಾರಂದ್ರೆ ಒಂದು 500 ಜನಕ್ಕೆ ಅಡಿಗೆ ಮಾಡಿಸಿರ್ತಾರೆ, ಇದ್ರ ಇರ್ಲಿ ಬಿಡು ಕಡಿಮೆ ಬೀಳ್ಕೊಡುದು ಅಂತ. ಸೊ ಅವೆಲ್ಲ ನಾವು ಕ್ಯಾಲ್ಕುಲೇಷನ್ಸ್ ಹಾಕಿ ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಅಥವಾ ವೆರೈಟೀಸ್ ಕಡಿಮೆ ಮಾಡಿಸ್ಬೇಕು. ಈಗೇನಾಗಿದೆ ಅಂದ್ರೆ ಪ್ರೆಸ್ಟೀಜ್ ವಿಷಯ ಆಗಿದೆ, ಎಷ್ಟು ವೆರೈಟಿ ನಾವು ಮಾಡಿಸ್ತೀವಿ ಅಷ್ಟು ಅವರ ಘನತೆ ಜಾಸ್ತಿ ಆಗುತ್ತೆ ಅಂತ. ಸೊ ಇವೆಲ್ಲ ಅರಿವನ್ನ ನಾವು ಮೂಡಿಸೋದ್ರ ಸಲುವಾಗಿನೇ 29 ಸೆಪ್ಟೆಂಬರ್ ಅನ್ನ ಆಹಾರ ನಷ್ಟ ಮತ್ತು ಆಹಾರ ವ್ಯರ್ಥ ಜನಜಾಗೃತಿ ಅರಿವು ಮೂಡಿಸೋದಕ್ಕಾಗ್ಲೇ ಇಟ್ಟಿದ್ದಾರೆ. ಸೊ ನೀವು ನಿಮ್ಮ ಒಂದು ಪ್ರೆಸ್ಟೀಜ್ ಅಥವಾ ಘನತೆಗೋಸ್ಕರ ಮಾಡ್ತೀರಿ, ಬಟ್ ಅದು ರಾಷ್ಟ್ರೀಯವಾಗಿ ಅಥವಾ ಎಕಾನಮಿ ಮೇಲೆ ಯಾವೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದು ಈ ದಿನದ ಒಂದು ಮುಖ್ಯ ಉದ್ದೇಶ. ಸೊ ಹೆಚ್ಚುವರಿ ಆಹಾರ ಸ್ಪೆಷಲಿ ಮದುವೆ ನಾನು ಹೇಳಿದ್ನೆಲ್ಲ, ಬೆಂಗಳೂರು 1ರಲ್ಲೇನೆ 943 ಟನ್ ಅಷ್ಟು ಆಹಾರ ವ್ಯರ್ಥವಾಗುತ್ತಿದೆ. ಸೊ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನ ನಾವು ಪ್ರಮಾಣದಲ್ಲಿ ಮಾಡಬೇಕು. ಅಕಸ್ಮಾತ್ ಆಗಿ ಈ ರೀತಿ ಹೆಚ್ಚುವರಿ ಆಹಾರ ಕುಳಿದ್ರು ಸಾಕಷ್ಟು ವೃದ್ಧಾಶ್ರಮಗಳಿದೆ ಮತ್ತು ನಿರಾಶ್ರಿತರ ಸಂಘ ಸಂಸ್ಥೆಗಳಿದೆ, ಅಲ್ಲಿ ದಾನ ಮಾಡೋದು. ನಮ್ಗೆ ಗೊತ್ತಿದ್ದಂಗೆ ಆಹಾರ ದಾನ ಮಾಡೋದು ಮಹಾದಾನ ಅಂತ ಕೇಳಿದೇವೆ. ಸೊ ಈ ರೀತಿ ಆಹಾರವನ್ನು ನಾವು ಹೋಗಿ ತೊಟ್ಟಿಗೆ ಹಾಕುವ ಬದಲಿ ಅವರಿಗೆ ಫೋನ್ ಮಾಡಿ ವೃದ್ಧಾಶ್ರಮಕ್ಕೂ ಅಥವಾ ನಿರಾಶ್ರಿತರ ಸಂಘ ಸಂಸ್ಥೆಗಳಿಗೆ ಆಹಾರ ವಿತರಿಸೋದು ಇನ್ನೊಂದು ಪ್ರಯತ್ನ. ನೆಕ್ಸ್ಟ್ ಸರ್ಕಾರಿ ನೀತಿಗಳು ಅಂತಂದ್ರೆ, ಇಲ್ಲಿ FAO ಮತ್ತು UNEP ಏನು ಕೆಲವೊಂದು ರೂಲ್ಸ್ ಮಾಡಿದ್ದಾರೆ ಟು ಕಟ್ ಡೌನ್ ದ ವೇಸ್ಟೇಜ್. ಸೊ ಆಹಾರ ನಷ್ಟ ಆಗದಂತೆ ಅವ್ರು ಏನು ರೂಪರೇಷೆಗಳನ್ನು ಮಾಡಿದ್ದಾರೆ, ಎಲ್ಲಾ ದೇಶದ ಸರ್ಕಾರಗಳನ್ನು ಆ ಒಂದು ನೀತಿಗಳನ್ನು ಸರಿಯಾಗಿ ಪಾಲಿಸುವುದರ ಮೂಲಕ ಕೂಡ ನಾವು ಆಹಾರ ವ್ಯರ್ಥ ಮಾಡುವುದನ್ನು ತಡೆಗಟ್ಟಬಹುದು. ಈಗ ಇನ್ನೊಂದು ಏನಂತಂದ್ರೆ, ಕೆಲವೊಂದು ಸ್ಟಾರ್ಟ್ಅಪ್ ಕಂಪನೀಸ್ ಸ್ಟಾರ್ಟ್ ಆಗಿದಾವೆ ಈಗ. ಸೊ ಆಹಾರ ವೇಸ್ಟ್ ಆಗದಂಗೆನೆ ಅಟ್ ಇನಿಷಿಯಲ್ ಸ್ಟೇಜ್, ಮೊದಲ ಪ್ರಾರಂಭಿಕ ದಿನದಲ್ಲೇ ಯಾವ ರೀತಿ ಅದನ್ನ ತಡೆಗಟ್ಟಬಹುದಂತ ಒಂದೆರಡು ಸ್ಟಾರ್ಟ್ಅಪ್ ಕಂಪನೀಸ್ ಏನ್ ಮಾಡ್ತಾ ಇದಾವೆ ಅಂತಂದ್ರೆ, ಆಹಾರ ಕಚ್ಚಾ ವಸ್ತುಗಳು ಅಥವಾ ವೇಸ್ಟ್ ವೇಸ್ಟ್ ಆಗಿದ್ದನ್ನ ತಗೊಂಡು ಅದನ್ನ ಮೌಲ್ಯವಾದ ಬೇಕರಿ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡಿ ಔಟ್ ಆಫ್ ವೇಸ್ಟ್ ಅದನ್ನ ತೆಗೆದುಕೊಂಡು ಅವರು ಪ್ರಾಣಿಗಳ ಆಹಾರ ಆಗಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಮತ್ತೆ ಒಂದ್ ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಿ ಮೌಲ್ಯವರ್ಧಿತ ಬೇಕರಿ ಪದಾರ್ಥಗಳಾಗಿ ತಯಾರಿಸ್ತಿದ್ದಾರೆ. ಇನ್ ಕೆಲವೊಂದು ಸ್ಟಾರ್ಟ್ಅಪ್ ಕಂಪನೀಸ್ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮೋಸ್ಟ್ ಪೆರಿಶಿಬಲ್ ಅಂತ ನಾವು ಕರಿತೇವೆ, ಬೇಗ ಹಾಳಾಗುವ ಪದಾರ್ಥ. ಸೊ ಅದನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಗುಣಮಟ್ಟ ಪ್ಯಾಕೇಜಿಂಗ್ ಗುಣಮಟ್ಟ ಸಿದ್ಧಪಡಿಸ್ತಿದ್ದಾರೆ. ಸೊ ನಾವು ಪ್ಯಾಕ್ ಮಾಡಿದಾಗ ಅದು ಪ್ಯಾಕಿಂಗ್ ಹೆಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಅದರದ್ದು ಲಾಂಗ್ ಲೈಫ್ ಅಂದ್ರೆ ಅದರದ್ದು ಸ್ಟೋರೇಜ್ ಜೀವಿತಾವಧಿ ಜಾಸ್ತಿ ಆಗುವಂಗೆ ನೋಡ್ಕೊಂತಿದ್ದಾರೆ. ಆಮೇಲೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಅದನ್ನ ಪ್ರೊಸೆಸಿಂಗ್ ಮಾಡಿ ಅದನ್ನ ಫರ್ದರ್ ಯೂಸ್ ಹೇಗ್ ಮಾಡೋದನ್ನೊಂದು ಕೆಲವೊಂದು ಸ್ಟಾರ್ಟ್ಅಪ್ಸ್ ಕಂಪನೀಸ್ ಮಾಡಿದ್ದಾರೆ, ನಾವು ಗೂಗಲ್ ಮಾಡಿದ್ರೆ ತುಂಬಾ ನೋಡಬಹುದು. ಸೊ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಕೂಡ ನಾವು ಕೂಡ ನಮ್ಮ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಈಗ ನಮ್ಗೇನ್ ಅನ್ಸುತ್ತೆ, ನಾವೇನ್ ಬಿಡು ಒಂದ್ ಚಪಾತಿ ವೇಸ್ಟ್ ಮಾಡಿದೇವ ಅಂತ ನಮಗ್ ಅನಿಸ್ಬೋದು ಮನೆಯ ಮಟ್ಟದಲ್ಲಿ, ಬಟ್ ಜಾಗತಿಕವಾಗಿ ನಾವು ನೋಡಿದಾಗ ಇದ್ರ ಪ್ರಮಾಣ ತುಂಬಾ ಜಾಸ್ತಿ ಆಗುತ್ತೆ. ನೀವು ನಿಮ್ದು ಕಾಲನಿದೆ ಅಥವಾ ನಿಮ್ಮ ಸರೌಂಡಿಂಗ್ ಅಲ್ಲೇ ನೋಡಿದ್ರೆ, ನೀವು ಮನೆಯಲ್ಲಿ 10 ನೇಬರ್ಸ್ ಇದ್ದೀರಿ, ಒಬ್ಬೊಬ್ರು ಒಂದೊಂದು ಚಪಾತಿ ಮಾಡಿದ್ರು 10 ಆಯ್ತು, ಅದನ್ನ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಆ ವ್ಯರ್ಥ ಮತ್ತೆ ಪೋಲ್ ಆಗ್ತಿರೋದು ತುಂಬಾ ಜಾಸ್ತಿ ಆಗಿದೆ. ಕೋಟ್ಯಾಂತರ ಚಪಾತಿಗಳು ಒಂದು ಮನೇಲಿ ವೇಸ್ಟ್ ಮಾಡಿದ್ರು ಕೋಟ್ಯಾಂತರ. ಆಮೇಲೆ ಈಗ ಭಾರತ ನಿಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ಸಮೃದ್ಧವಾದ ಸುಸಂಸ್ಕೃತ ಸುವಾಸನೆ ಅಥವಾ ಪಾಕ ಪದ್ಧತಿಗಳಿರುವ ದೇಶ, ಬಟ್ ಆದರೂ ಕೂಡ ಈ ಶ್ರೀಮಂತ ಪರಂಪರೆ ಇರುವ ಭಾರತ ದೇಶ ಒಂದು ಸಮಸ್ಯೆಯನ್ನ ಎದುರಿಸ್ತಿದೆ, ಅದು ಆಹಾರ ನಷ್ಟ ಮತ್ತು ವ್ಯರ್ಥ. ಸೊ ಈಗಲೂ ಕೂಡ ಇಷ್ಟು ಕೋಟ್ಯಾಂತರ ಜನ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದ್ರು ಭಾರತ ದೇಶ ಎದುರಿಸ್ತಿರುವ ಸಮಸ್ಯೆ ಅಂದ್ರೆ ಆಹಾರ ನಷ್ಟ ಮತ್ತು ವ್ಯರ್ಥ. ಸೊ ಅದಕ್ಕಾಗಿನೇ 29th September ಅಂದ್ರೆ ಈ ಭಾನುವಾರ 2024 ಎಲ್ಲರೂ ನಿಮ್ಗೆ ತಿಳಿದ ತಕ್ಕಂಗೆ ಅಥವಾ ನಿಮ್ಮ ಲೆವೆಲ್ ಅಲ್ಲಿ ಜನರಲ್ಲಿ ಅರಿವು ಮೂಡಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಆಹಾರ ನಷ್ಟ ಮತ್ತೆ ತ್ಯಾಜ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದಷ್ಟು ಪ್ರಮಾಣದಲ್ಲಿ ಯಾವುದೋ ಒಂದು ರೂಪದಲ್ಲಿ ಆಗೇ ಆಗುತ್ತೆ. ಹೀಗೆ ವ್ಯರ್ಥವಾದಂತಹ ಆಹಾರವನ್ನ ಹೇಗೆ ಸದ್ಬಳಕೆ ಮಾಡಬಹುದು? ತುಂಬಾ ಸರಿಯಾದ ಪ್ರಶ್ನೆ ಕೇಳಿದ್ರಿ ಸರ್. ನಾವು ಎಷ್ಟೋ ಅವಾಯ್ಡ್ ಮಾಡಿದ್ರು ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಆಹಾರ ವೇಸ್ಟ್ ಆಗೇ ಆಗುತ್ತೆ, ಬಟ್ ಅದನ್ನು ಕೂಡ ನಾವು ನಮ್ಮ ಜಾಣತನದಿಂದ ತಡೆಗಟ್ಟಬಹುದು. ಈಗ ಎಲ್ಲರ ಮನೆಯಲ್ಲೂ ಕಿಚನ್ ಗಾರ್ಡನ್ ಅಂತ ಇರುತ್ತೆ, ಸೊ ಹೂವಿನ ಕೈತೋಟ ಅಂತಂದು. ಸೊ ಅಲ್ಲಿ ನಾವು ಆರ್ಗ್ಯಾನಿಕ್ ಕಂಪೋಸ್ಟಿಂಗ್ ಪಿಟ್ ಮಾಡಿ ಅಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅನ್ನ ಬೆಳಿಬಹುದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಈ ತ್ಯಾಜ್ಯವನ್ನು ಅಥವಾ ಆಹಾರ ನಷ್ಟವಾಗುವುದನ್ನು ತಡೆಯಬಹುದು. ಸೊ ಆವಾಗ್ಲೇ ನಾನು ಹೇಳ್ದಂಗೆ ಒಂದ್ ಮನೆಯಿಂದ ಒಂದ್ ಚಪಾತಿ ವೇಸ್ಟ್ ಆದ್ರೂ ಕೋಟ್ಯಾಂತರ ರೂಪಾಯಿ ಆರ್ಥಿಕ ಹೊರೆ ಆಗುತ್ತೆ. ಅದೇ ರೀತಿ ಒಬ್ರು ಸ್ಟಾರ್ಟ್ ಮಾಡಿದ್ರು, ಸೊ ಒಬ್ರು ಆರ್ಗ್ಯಾನಿಕ್ ಕಂಪೋಸ್ಟ್ ಸ್ಟಾರ್ಟ್ ಮಾಡಿದ್ರು ನೀವು ನಿಮ್ಮ ಅಕ್ಕಪಕ್ಕದವರಿಗೆ ಈ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಬಹುದು. ಸೊ ಆರ್ಗ್ಯಾನಿಕ್ ಕಂಪೋಸ್ಟ್ ಈಸ್ ದ ಬೆಸ್ಟ್ ಮೆಥಡ್. ನಮ್ಮ ಒಂದು ಮಟ್ಟದಲ್ಲಿ ನಾವು ಕಡಿಮೆ ಮಾಡಬೇಕು, ಈ ತ್ಯಾಜ್ಯ ಕಡಿಮೆ ಮಾಡ್ಬೇಕಂತಂದ್ರೆ ಆರ್ಗ್ಯಾನಿಕ್ ಕಂಪೋಸ್ಟ್ ಮಾಡೋದು ತುಂಬಾ ಉತ್ತಮ. ನಾನು ನನ್ನ ಮನೆಯ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಅಪ್ಪಾಜಿನೂ ಕೂಡ ಅವ್ರದ್ದು ಗಾರ್ಡನ್ ಇದೆ, ಗಾರ್ಡನ್ ನಲ್ಲಿ 4 ಪಿಟ್ ಮಾಡಿದ್ದಾರೆ ಸರ್. ಸೊ ಅವ್ರು ಏನ್ ಹೇಳೋದಂತಂದ್ರೆ, ನನ್ನ 4 ಮೊಮ್ಮಕ್ಕಳಿಗೆ ಇದೇ ಆಸ್ತಿ, ಯಾಕಂತಂದ್ರೆ ನನ್ನಿಂದ ಪರಿಸರಕ್ಕಾಗ್ಲಿ ಅಥವಾ ದೇಶಕ್ಕಾಗ್ಲಿ ಒಂದು ಹೊರೆ ಆಗೋದು ಬೇಡ, ಏನೇ ಉಳಿದ್ರು ಅವ್ರ ಅಲ್ಲಿ ಹಾಕಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡಿ ಅದನ್ನ ಮತ್ತೆ ತೆಂಗಿನ ತೋಟ ಬೆಳೆಸಿದ್ದಾರೆ ಸರ್, ಹಲಸಿನ ಮರ ಬೆಳೆಸಿದ್ದಾರೆ. ಸೊ ಒಬ್ರು ಈ ರೀತಿ ಜಾಗೃತರಾಗೋದ್ರಿಂದ ಎಷ್ಟೋ ಬದಲಾವಣೆ ಆಗುತ್ತೆ. ಈಗ ನಾವೇನ್ ಮಾಡ್ತೇವೆ, ಅಯ್ಯೋ ನಾನು ಒಬ್ಳು ಮಾಡೋದ್ರಿಂದ ಏನಾಗುತ್ತೆ ಅಂತಲ್ಲ, ನೀವು ಒಬ್ರು ಮಾಡಿದ್ರೆ ನಿಮ್ಮಿಂದ ಅಟ್ಲೀಸ್ಟ್ ಒಂದು 10 ಜನನಾದ್ರೂ ನಿಮ್ಮನ್ನ ನೋಡಿ ಕಲಿಬಹುದು. ಸೊ ಈ ರೀತಿ ಜಾಗೃತಿ ನಾವ್ ಏನ್ ಮಾಡಬಹುದು ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಕೊಡಬಹುದು, ಅಥವಾ ಕೆಲವೊಂದು ಸಂಘಗಳಿದಾವು, ಮತ್ತೆ ಕೆಲವೊಂದು ಸ್ಟಾರ್ಟ್ಅಪ್ ಕಂಪನೀಸ್ ವರ್ಕ್ ಮಾಡ್ತಿದ್ದಾರೆ. ಸ್ಟಾರ್ಟ್ಅಪ್ ಕಂಪನೀಸ್ ಕೆಲವೊಂದು NGOs ಅವ್ರು ಇದ್ರ ಮೇಲೆನೆ ಕೆಲಸ ಮಾಡ್ತಿದ್ದಾರೆ. ಸೊ ಇವರ ಮೂಲಕ ನಾವು ಅರಿವು ಮೂಡಿಸೋದು ಒಂದು ತಕ್ಕ ಮಟ್ಟಿಗೆ ನಾವು ಆಹಾರ ನಷ್ಟ ಮತ್ತೆ ತ್ಯಾಜ್ಯ ಆಗೋದನ್ನ ಕಡಿಮೆ ಮಾಡಬಹುದು. ಅಂತಿಮವಾಗಿ ಈ ಒಂದು ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತೆ ವ್ಯರ್ಥ ಜಾಗೃತಿ ದಿವಸದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಮೊದಲೇ ಹೇಳ್ದಂಗೆ ಆಹಾರ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದೆ. ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ಲರಿಗೂ ಆಹಾರ ಮುಖ್ಯ ಮುಖ್ಯ ಅಲ್ವಾ. ಸೊ ಒಳ್ಳೆ ಆಹಾರ ತಿನ್ನುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಪ್ರಪಂಚನಾದ್ಯಂತ ಏನಾಗ್ತಿದೆ ಅಂತಂದ್ರೆ ತುಂಬಾ ಕುಟುಂಬಗಳು, ನೀವ್ ಹೇಳಿದ್ರೆ ಆಫ್ರಿಕಾದಲ್ಲಿ ಊಟನೆ ಇಲ್ದೇನೆ ಫೆಮೈನ್ ಅಂದ್ರೆ ಬರ ಬಂದು ಜನರು ಒಂದು ಹಸಿವಿನಿಂದ ಸಾಯ್ತಿದ್ದಾರೆ ಅಥವಾ ಪ್ರಾಣಿಗಳನ್ನ ಸಾಯಿಸೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅವರು ಊಟ ಇಲ್ದೇನೆ. ಸೊ ಅಷ್ಟೊಂದು ನಮ್ಗೆ ಆಹಾರ ಅವಶ್ಯಕ. ಸೊ ಅದನ್ನ ವ್ಯರ್ಥ ಮಾಡ್ತಿರೋದು ಕೇವಲ ಆರ್ಥಿಕ ಅಥವಾ ಪರಿಸರಕ್ಕಾಗಿ ಅಷ್ಟೇ ವೇಸ್ಟ್ ಅಲ್ಲ, ನಾವು ಅದನ್ನ ನಮ್ಮ ಒಂದು ಜವಾಬ್ದಾರಿಯಾಗಿ ತಗೊಂಡ್ಬೇಕು. ಅದನ್ನ ನಂದು ನಿಂದು ಅನ್ನೋದಕ್ಕಿಂತ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅನ್ಕೊಂಡು ಇವತ್ತಿನಿಂದನೇ ಈ ಕೂಡಲೇನೆ ನಾವು ಆಹಾರ ವ್ಯರ್ಥ ಮಾಡುವುದನ್ನ ಕಡಿಮೆ ಮಾಡಬೇಕು. ಧರ್ಮ ಗ್ರಂಥಗಳಲ್ಲಿ ಕೂಡ ನೀವು ಕೇಳಿರ್ಬೋದು, ಆಹಾರವನ್ನು ವ್ಯರ್ಥ ಮಾಡುವುದಿರ್ಬೋದು ಅಥವಾ ಅದನ್ನ ಖಂಡಿಸೋದಿರ್ಬೋದು ದೊಡ್ಡ ಪಾಪವೆಂದನೇ ಪರಿಗಣಿಸಲಾಗುತ್ತಿದೆ. ಆಹಾರ ಬ್ರಹ್ಮ ವಿಷ್ಣು ಮತ್ತು ರುದ್ರರ ರೂಪವಾಗಿದೆ. ಆದ್ದರಿಂದ ನಾವು ಆಹಾರನ್ನ ಆಹಾರಂ ಪರಬ್ರಹ್ಮ ಅಂತ ಕೂಡ ಕರಿತೀವಿ. ಆದ್ದರಿಂದ ನಾನು ಈ ಮೂಲಕ ಎಲ್ಲ ಕೇಳುಗರಿಗೆ ಕೇಳಿಕೊಳ್ಳೋದೇನಂತಂದ್ರೆ, ಪ್ರತಿಯೊಬ್ಬ ಜೀವಿಯು ಆಹಾರದ ದುರುಪಯೋಗವನ್ನು ಮಾಡದೆ ಅಥವಾ ಆಹಾರವನ್ನು ಪೋಲು ಮಾಡದೆ ಜನರಲ್ಲಿ ಆದಷ್ಟು ಮಟ್ಟಿಗೆ ಇದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಸರ್. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಆಹಾರದ ಮಹತ್ವವನ್ನು ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಆತ್ಮೀಯ ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯ ಜಾಗೃತಿ ದಿವಸದ ಸಂದರ್ಭದಲ್ಲಿ ಆಹಾರದ ಮಹತ್ವ ಕುರಿತು ಹಾಸನದ ಸರಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಸುರೇಖ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ಅಪ್ರಧಾನ ಹಣ್ಣಿನ ಬೆಳೆಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳ ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆತ್ಮೀಯ ಕೇಳುಗರೆ, ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಆತ್ಮೀಯ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 7:20:53. ಆತ್ಮೀಯ ಕೇಳುಗರೆ, ಪ್ರತಿದಿನವೂ ಬೆಳಿಗ್ಗೆ 7:45 ಆರೋಗ್ಯಕ್ಕೆ ಯೋಗಾಸನ ಕುರಿತ ವಿಶೇಷ ಕಾರ್ಯಕ್ರಮ ಯೋಗ ಸುಯೋಗ ಮಾಲಿಕೆ ಬಿತ್ತರವಾಗುತ್ತಿದೆ. ವಿಶೇಷವಾಗಿ ಹಾಸನದ ವಿಜಯನಗರದಲ್ಲಿರುವ ಪತಂಜಲಿ ಯೋಗ ಕೇಂದ್ರದ ಚಟುವಟಿಕೆ, ಅಲ್ಲಿ ಯೋಗಾಭ್ಯಾಸ ಮಾಡುವವರ ಪ್ರತಿಕ್ರಿಯೆಗಳು ಪ್ರಸಾರವಾಗಲಿವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಭಿಜಿತ್ ಫ್ಲೈವುಡ್ಸ್, KHP ಕಾಲೋನಿ ಹೊಸ ಬಸ್ ಸ್ಟ್ಯಾಂಡ್ ಸಮೀಪ ಹಾಸನ, ಮತ್ತು JK ಅಗ್ರಿ ಸಲ್ಯೂಷನ್ಸ್ ಎಂಟರ್ಪ್ರೈಸಸ್, ರೇಷ್ಮೆ ಇಲಾಖೆ ಹತ್ತಿರ ದೇವರಾಯಪಟ್ಟಣ ಹಾಸನ. ತಪ್ಪದೇ ಪ್ರತಿಯೊಬ್ಬರು ಕೇಳಿ ಯೋಗ ಸುಯೋಗ. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಸ್ವಂತ ಉದ್ಯೋಗದ ಸಲಹೆ ಅನುಭವಗಳನ್ನು ತಿಳಿಸುವ ಮಾಲಿಕೆ ಕಾಯಕ ಕಲ್ಯಾಣದಲ್ಲಿ ಭಾಗವಹಿಸುತ್ತಾರೆ ಹಾಸನದ ರಂಗನಾಥ್ ಗುಪ್ತಾ ಮತ್ತು ಚಿದಾನಂದ್. ಸ್ನೇಹಿತರೆ, ಇಂದು ರಾತ್ರಿ 9:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯಭಾಸ್ಕರ್ ವಿಶೇಷ ಗೀತೆಗಳನ್ನು ಆಲಿಸಬಹುದು. ತಪ್ಪದೇ ಕೇಳಿ ಇಂದು ರಾತ್ರಿ 9:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ. ಕೇಳುಗರೆ, ನಾಳೆ ಬೆಳಗ್ಗೆ 7:15 ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೆಗೆಂಡೆಹಳ್ಳಿಯಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇಗುಲದ ಕುರಿತು ಮಾಹಿತಿ ಪ್ರಸಾರವಾಗುವುದು. ಕೇಳುಗರೆ, ನಾಳೆ ಬೆಳಗ್ಗೆ 8:35 ಹಾಸನ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪರಿಚಯಿಸುವ ಸರಣಿ ಸ್ವಾತಂತ್ರ್ಯ ಸ್ಮರಣೆ ಪ್ರಸಾರವಾಗಲಿದೆ. ವಿಚಾರ ಪ್ರಸ್ತಾಪ ಚನ್ನರಾಯಪಟ್ಟಣದ ಡಾ ಬಿಎನ್ ಶಿವರಾಮ್. ಕೇಳುಗರೆ, ನಾಳೆ ಬೆಳಗ್ಗೆ 9:05 ಒಗಟು ಜಿಗುಟು ನೇರ ಫೋನಿನ್ ಕಾರ್ಯಕ್ರಮ, ಹಾಗೆ 10:30 ಜನತರಂಗ, ವಿಷಯಾಧಾರಿತ ಸಂಗತಿಗಳೊಂದಿಗೆ ನೇರ ಪ್ರಸಾರದ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಬಿತ್ತರಗೊಳ್ಳುತ್ತಿದೆ. ಪ್ರೀತಿಯ ಕೇಳುಗರೆ, ನಾಳೆ ಸಂಜೆ 4:30 ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಸಾವಯವ ಪಶುಸಂಗೋಪನೆ ಮತ್ತು ಪಶು ಆರೋಗ್ಯ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ನಂತರ ಕೃಷಿ ಲೋಕ ಪ್ರಸಾರವಾಗಲಿದೆ. ಈಗ ವೇಳೆ ಸರಿಯಾಗಿ 7:25 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಾಸನ ಎಫ್ಎಂ. ಇದೇ 1 ಹಮ್ಮಿಕೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕುರಿತು ಮಾಹಿತಿ. ಪ್ರಾಯೋಜಕರು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ, ಸಕಲೇಶ್ಪುರ. ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆಯು 1 ಅಂತಾರಾಷ್ಟ್ರೀಯ ಕಾಫಿ ದಿನವೆಂದು ಘೋಷಿಸಿದೆ. ಇದಕ್ಕೆ ಪೂರಕವಾಗಿ ಹಾಸನ ಜಿಲ್ಲೆಯ ಸಮಸ್ತ ಕಾಫಿ ಬೆಳೆಗಾರರನ್ನು ಪ್ರತಿನಿಧಿಸುತ್ತಿರುವ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ರಾಜ್ಯ ಮಟ್ಟದ ಸಂಘಟನೆಯಾದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ ಜಿಲ್ಲೆಗಳ ಎಲ್ಲಾ ಸಹ ಸಂಘಟನೆಗಳ ಸಹಭಾಗಿತ್ವದೊಂದಿಗೆ ಇದೇ 10 ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಭ್ರಮದಿಂದ ಆಚರಿಸಲು ಸನ್ನದ್ದವಾಗಿದೆ. ಮೈಸೂರಿನ ಅರಮನೆ ಆವರಣದ ಉತ್ತರ ಬಲರಾಮದ್ವಾರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಡೆಯುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೆಎಸ್ಎಸ್ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಆದಿಚುಂಚನಗಿರಿ ಮಠದ ಕಾರ್ಯದರ್ಶಿಗಳಾದ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು ವಹಿಸಲಿದ್ದಾರೆ. ರಾಜಮನೆತನದ ಹಾಗೂ ಮೈಸೂರು ಮತ್ತು ಕೊಡಗು ಜಿಲ್ಲಾ ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಾಸನ ಕೊಡಗು ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಹಾಸನ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳ ಸಂಸದರು, ಶಾಸಕರು ಮತ್ತು ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂಜೆ ದಿನೇಶ್, ಕಾಫಿ ಮಂಡಳಿಯ ಸಿಇಒ ಡಾ ಕೆಜಿ ಜಗದೀಶ್, ಸದಸ್ಯರು ಹಾಗೂ ಕೆಜಿಎಫ್ನ ಅಧ್ಯಕ್ಷರಾದ ಡಾ ಎಚ್ಟಿ ಮೋಹನ್ ಕುಮಾರ್ ರವರು, ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿಯವರು, ಪೊಲೀಸ್ ಕಮಿಷನರ್ರವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷರಾದ ಎಎಸ್ ಪರಮೇಶ್ ರವರು ವಹಿಸಲಿದ್ದಾರೆ. ಕಾಫಿಯ ಆಂತರಿಕ ಬಳಕೆಯನ್ನು ಹೆಚ್ಚಿಸಿ ವಿಶ್ವದಾದ್ಯಂತ ಭಾರತದ ಕಾಫಿಯ ಗರಿಮೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾಫಿ ಪ್ರಿಯರಿಗೆ ಸುಮಾರು 15,000 ಕಪ್ ಪರಿಶುದ್ಧ ಕಾಫಿಯನ್ನು ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ. ಮಲೆನಾಡಿನ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಗರಿಗೆದರಲಿವೆ. ಭಾರತೀಯ ಕಾಫಿ ಮಂಡಳಿಯೂ ಕೂಡ ಈ ಸಮಾರಂಭದೊಂದಿಗೆ ಕೈಜೋಡಿಸುತ್ತಿದ್ದು ದಿನಾಂಕ 1/10/2024 ಮಂಗಳವಾರದಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಕಾಫಿ ಪ್ರಿಯರೆಲ್ಲರೂ ಹಾಗೂ ಎಲ್ಲಾ ಬೆಳೆಗಾರರು ಪಾಲ್ಗೊಳ್ಳಬೇಕಾಗಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಕರೆ ನೀಡಿದೆ. ಇದುವರೆಗೆ ಇದೇ 1 ಹಮ್ಮಿಕೊಳ್ಳುತ್ತಿರುವ ಅಂತಾರಾಷ್ಟೀಯ ಕಾಫಿ ದಿನಾಚರಣೆ ಕುರಿತು